श्वः भविष्यन्ति न वा इति ಯಶಃ ಸಪಯುತ್ವ ಇವೇನ್ ಮಾಡ್ತವೆ, ಅಪಕ್ಷಯ ಮಾಡುತ್ತವೆ, ನಾಶವನ್ನ ಮಾಡುತ್ತವೆ. ಏನೇನು ನಾಶ ಮಾಡ್ತವೆ? ಕರ್ಮ. ಮನೆಯೊಳಗೆ ಹಣ, ಮನೆಯೊಳಗೆ ಅಂತಲ್ಲ ವ್ಯಕ್ತಿ ಹತ್ತಿರ ಹಣ, ಸಂಪತ್ತು, ಐಶ್ವರ್ಯ, ಧನ ಕನಕಾದಿಗಳು ಸಂಗ್ರಹ ಆಗ್ಲಿಕ್ಕೆ ಶುರು ಆಯಿತು. ಅವನು ತಿಳ್ಕೊಂಡ್ಬಿಡಬೇಕು ಇವನ ಅವಸಾನ ಶುರುವಾಯಿತು. ಬೀಜದ ಮಾತು. ಅದಕ್ಕೆ ನಾವು ಸಾಧುಗಳು ಏನ್ ಮಾಡ್ಬೇಕು? ಹಿಂಗ್ ಹಣ ಬಂದ್ಬಿಟ್ಟು ಹಿಂತಾಗ ಖರ್ಚು ಮಾಡ್ಬೇಕು, ಸಂಗ್ರಹ ಮಾಡಬಾರ್ದು. ಆನೆಸ್ಟ್ಲಿ ಆಕ್ಚುಲಿ ಆದಷ್ಟು ಹೊರಗಿಂದ ಬಂದು ಹೊರಗೆ ಮಾಡ್ಬೇಕು. ನಮ್ ಆದ ಅಷ್ಟು ಮೀರಿ ಕೆಲಸದ ಕೈ ಬರ್ತದೆ, ಖರ್ಚು ಮಾಡ್ಬಿಡ್ಬೇಕು. ನಮ್ಮ ದೇಶದ ಹಣಕಾಸಿನ ದೃಷ್ಟಿಯಿಂದಲೂ ಕೂಡ ಅದು ನಮ್ಗೆ ಇಟ್ಕೊಂಬೋದು ತಪ್ಪು. ಆಮೇಲೆ ಫೈನಾನ್ಸ್ ಲೆಕ್ಕಾಚಾರ ದೃಷ್ಟಿಯಿಂದ ಇಟ್ಕೊಂಬೋದು ತಪ್ಪು. ಇನ್ನ ನೈತಿಕವಾಗಿ ಕೂಡ ಇಟ್ಕೊಂಬೋದು ತಪ್ಪು. ದಡಾನದ ಖರ್ಚಾಗಬೇಕು ನೋಡಿ, ಇರಬಾರ್ದು ಮತ್ತು ಇತ್ತೋ ಎಲ್ಲಾ ಶನಿಗಳು ಒಳಗೆ ಮನೆ ಮಾಡ್ತಾವ. ನಾನೇ ಅಂತ ಕಾಯ್ಕೊಂಡು ಕೂತಿರ್ತ ಧನ ಸಂಗ್ರಹ ಇತ್ತ ನಮಗಿತ್ತ ಮಗ ಕೂಡ ಶತ್ರು ಆಗಿಬಿಡ್ತಾನ. ಪತಿಗೆ ಪತಿ ಅಲ್ಲ, ಪತ್ನಿಗೆ ಪತ್ನಿ ಅಲ್ಲ. ಅದು ಯಾಕಂದ್ರೆ ಕೋಟಿ ಕಟ್ಟಿ ಕಾಣಿಸ್ಬಿಡ್ತದೆ ನೋಡಿ. ಅದು ಕಾಣ್ತ ಕಣ್ಣಾಗೆ ಕಂಡ ಕಂಡ ಅದನ್ನ ನಾವು ಹೆಂಗ್ ಬಿಡ್ಲಿಕ್ಕಾಗ್ತದೆ? ಅವ್ರಿಗೂ ಬೇಕಂತ ಅನಿಸ್ತದೆ, ಇವ್ರಿಗೂ ಬೇಕಂತ ಅನಿಸ್ತದೆ. ಅವ್ರಿಗನ್ಸ್ತದೆ ಇದು ನಮಗೆ ಹಿಂಗಿದೆ ಅಂತ ಅವ್ರಿಗೆ ಅನಿಸ್ತದೆ. ಇವ್ರಿಗೆ ಅನಿಸ್ತದೆ ಇದು ನಮಗಿರ್ಲಿ ಅಂತ ಇವ್ರಿಗೆ ಅನಿಸ್ತದೆ. ಈಗ ಅವ್ರಿಗಿರ್ಲಿ ಅಂತ ಅವ್ರಿಗೆ ಅನಿಸ್ತಾ ಇರೋದು ಇವ್ರಿಗೆ ಗೊತ್ತಾದಾಗ ಇವ ಅವ್ರಿಗೆ ಮುಗಿಸೋಬ್ರೆ ಅಂತ ಮಾಡ್ತಾನೆ. ಮುಗಿಸೋದಂದ್ರೆ ನಾನು ಕೊಲ್ಲೋದು ಅಂತ ಅರ್ಥಲ್ಲ. ನೈತಿಕವಾಗಿಯೋ ಅವಮಾನಕರವಾಗಿಯೋ ದ್ವೇಷಕರವಾಗಿಯೋ ಶತ್ರುತ್ವವನ್ನು ಬೆಳೆಸ್ಕೊಂಡು ಇತ್ಯಾದಿ ಇತ್ಯಾದಿ ಎಲ್ಲ ಸೈಕಲಾಜಿಕಲ್ ಅನಸ್ಥೇಷಿಯಾ ಇದ್ದಂಗೆ. ನಿನ್ನ ನಾಲ್ಕು ಸಲ ಬೈದಿಲ್ಲ ನಾನು, ಒಂಥರ ಮನಸ್ಸಿ ಸಮಾನ ಅನಸ್ಥೇಷಿಯಾ. ಅಥವಾ ನಾ ಬೈದಿಲ್ಲ ನಿನ್ನ, ನೀನನ್ನು ಬೇಡ ಬೈದಿಲ್ಲ ನಿನ್ನನ್ನು, ಅವ್ರು ಬೈದಿಲ್ಲ ತೃಪ್ತಿ ಒಳಗೆ ತರ ಸಮಾಧಾನ. ಇದೆಲ್ಲ ಲೋಕ ವ್ಯವಸ್ಥೆ ಸೇರ್ತಂಗಿದೆ. ಇವೆಲ್ಲ ಶತ್ರುಗಳದೇ, ಶತ್ರುನೇ ಶತ್ರು ಆಗ್ಬೇಕಂತೇನಿಲ್ಲ. ಎನಿಬಡಿ ಕ್ಯಾನ್ ಬಿ ಶತ್ರು ಟು ಮಿ. ಇವತ್ತಿನ ಮಿತ್ರ ನಾಳಿನ ಶತ್ರು. ಅನುಕೂಲ ಆಯ್ತಂದ್ರೆ ಆ ಶತ್ರು ಕೂಡ ಏನಂತಾನೆ ಮಿತ್ರ ಆಗ್ತಾನೆ. ಪ್ರತಿಕೂಲ ಆಗ್ತಂದ ಕೂಡಲೇ ಮಿತ್ರನು ಶತ್ರು. ಬಂಧುಗಳು ದ್ವೇಷಿಗಳಾಗ್ತಾರೆ, ದಯಾದಿಗಳೆಲ್ಲ ದ್ವೇಷಿಗಳಾಗ್ತಾರೆ. ಪುತ್ರ ದಪ್ಪಿದ್ದನ್ನ ಭಾಜಾಂ ಪ್ರೀತಿ. ಮಗನಾಗಿದ್ದರೂ ಚಿಂತೆ ಇಲ್ಲ ಎಲ್ಲಿ ಹಣವನ್ನು ಇಟ್ಕೊಂಡು ಹೋಗ್ತಾನೋ ಅಂತ. ಯಾವತ್ತು ನೀ ಕೊಡುವ ಭೋಗಗಳನ್ನು ನಾವು ಸಂಗ್ರಹ ಮಾಡ್ತೀವಿ ಅದು ನಮ್ಮ ಹತ್ರ ಬರ್ತದೆ, ಅವತ್ತಿಗೆ ಧರ್ಮ ಕುಸಿತದ. ಅದರಲ್ಲಿ ಧರ್ಮ ಕುಸಿತದ ಅಂದ್ರೆ ಧರ್ಮ ಕುಸಿತ ಅಂದ್ರೇನು? ಧರ್ಮ ಅಧರ್ಮದ ವಿಂಗಡಿಸುವ ಎಚ್ಚರ ಹೊರಟೋಗ್ತದೆ. ಐ ಲೂಸ್ ದಿ ಕೆಪಾಸಿಟಿ ಆಫ್ ಡಿಸ್ಕ್ರಿಮಿನೇಟಿಂಗ್ ಬಿಟ್ವೀನ್ ಧರ್ಮ ಅಂಡ್ ಅಧರ್ಮ. ಆ ಡಿಸ್ಕ್ರಿಮಿನೇಟಿಂಗ್ ಕೆಪಾಸಿಟಿ ಹೋಗುತ್ತೆ, ವಿಂಗಡಿಸುವಂತಹ ವಿವೇಕ ಹೊರಟೋಗುತ್ತೆ. ಯಾವಾಗ ಈ ಐಶ್ವರ್ಯಾದಿಗಳು ಸಂಗ್ರಹವಾದಾಗ ವೀರ್ಯ ಕರ್ತೃತ್ವ ಶಕ್ತಿ. ವೀರ್ಯ ಅಂದ್ರೆ ಕರ್ತೃತ್ವ ಶಕ್ತಿ. ಇವತ್ತು ಕರೆಕ್ಷನ್ ಮಾಡಿಲ್ಲ, ಬಂದರೆ ಎರಡು ಅಷ್ಟ ಮಾಡಿದೆ. ಅದಿಯಾಗಿ ಬಂತಂದ್ರೆ ವೀರ್ಯ ಕರ್ತೃತ್ವ ಶಕ್ತಿ. ನೋಟ್ಬುಕ್ ಕರೆಕ್ಷನ್ ಮಾಡೋ ಕರ್ತೃತ್ವ ಶಕ್ತಿ. ಕ್ಷಯ ವೀರ್ಯ ಕ್ಷಯ ಅಂದ್ರೆ ನಮ್ಮಲ್ಲಿರುವಂತಹ ಕರ್ತೃತ್ವ ಶಕ್ತಿ. ಯಾವಾಗ ಹಣ ನಮ್ಮ ಜಮಾ ಆಗ್ತದೆ ಅಥವಾ ಐಶ್ವರ್ಯ ಭೋಗಗಳು ನಮಗೆ ಬದುಕಲು ಇಷ್ಟವಾಗ್ತವೆ, ಆವಾಗ ಹೇಗೂ ನನಗೆ ಸೆಕ್ಯೂರಿಟಿ, ಅದಕ್ಕೆ ಎಕನಾಮಿಕಲ್ ಸೆಕ್ಯೂರಿಟಿ ಅಂತ ಅಥವಾ ಹಣಕಾಸಿನ ಭದ್ರತೆ. ಒಟ್ಟು ಮನುಷ್ಯನಿಗೆ ಭದ್ರತೆ ಬೇಕು, ಗೊತ್ತಾಯ್ತಾ? ಅಭದ್ರ ಅನ್ನುವ ಫೀಲಿಂಗು ಮೊದಲಿನಿಂದ ನಮಗೆ ಅಭದ್ರ ಆದರೂ ನನಗೆ ಭದ್ರತೆ ಇಲ್ಲ, ನನ್ನ ನೋಡ್ಕೊಂಬೋದು ಯಾರು ಇಲ್ಲ, ನನಗೆ ಕಾಪಾಡೋರು ಯಾರು ಇಲ್ಲ, ನನಗೆ ನನ್ನ ಕಡೆಗೆ ಯಾರು ರಕ್ಷಿಸ್ಕೊಳಂಗಿಲ್ಲ, ನನ್ನನ್ನು ಯಾರು ಇವೆಲ್ಲ ಅಭದ್ರತೆ, ನನ್ನನ್ನು ಯಾರು ಮಾತಾಡಿಸೋದಿಲ್ಲ, ನಾ ಅಂದ್ರೆ ಎಲ್ಲರಿಗೂ ಬೇಡಾಗೇನೆ, ಹೋಗ್ಲಿ ಬಿಡು, ಹೆಂಗ್ರಿ ಅವರನ್ನ ಕಳ್ಕೊಂಡ ಹೆಂಗಿರ್ಲಿ, ಅವ್ರಿಗೆ ಬೇಡವಾಗಿದೆ. ಸಾಮಾನ್ಯ ಜನರು ಹಿಂಗೆ ಬಳಸ್ತಾ ಇರ್ತಾರೆ, ಇಂಥವ ಅತ್ಯಂತ ಅಲ್ಪವಾದ ಫೀಲಿಂಗ್ಸ್, ಕ್ಷುದ್ರವಾದ ಅನಿಸಿಕೆ, ನಾನು ಬೇಡ, ಅಭದ್ರ, ಅಯ್ಯೋ ನನ್ನ ಹತ್ರ ಇಲ್ಲದ್ರೆ ಹಣ, ಅಭದ್ರ. ನಮ್ಮನ್ನು ಯಾರೇ ಕೇಳ್ತಾರೆ ಈ ಊರಾಗ, ಅಭದ್ರ. ಎಷ್ಟು ಇದ್ದಾಗ ಎಷ್ಟನ್ನು ನೋಡ್ರಿ, ಇವೆಲ್ಲ ಇಟ್ಕೊಂಡು ವೈಕುಂಠ ಹೋಗ್ತು ಅಂತ ಏನ್ ಮಾಡ್ಬೇಕು, ಮಗನ ಇವ್ರ ಮಗು ಕಳ್ಕೋದು, ಇವು ಹೆಂಗ ಹೋಗ್ತಾವ, ನೀ ಭದ್ರನಾಗಿ ಭದ್ರ ಆಗುದಿ, ಆತ್ಮಜ್ಞಾನ ಪಡಿ, ವೈಕುಂಠಕ್ಕೆ ಹೋಗಿ ಏನ್ ಮಾಡ್ತೀವಿ, ಹೋದವರೆಲ್ಲ ಇವ್ನು ಇಟ್ಕೊಂಡು ಹೋಗ್ಯಾರ ಯಾರಂತ ಹೇಳ್ತೀನಿ ನಾನು ನಿಮಗೆ, ಇಲ್ದಿರೋ ದೇವತೆಗಳೊಳಗೆ ತಮ್ಮದ್ರಲ್ಲೋಗಿ ಗಲಾಟೆ ಹಾಕಬೇಕು ಹೇಳೋಣ, ಇಷ್ಟೊಂದು ಯುದ್ಧಗಳು ದೇವತೆಗಳಲ್ಲಿ ಒಬ್ರಿಗೊಬ್ರಿಗೆ ಯುದ್ಧಗಳು ಯಾಕಾಗಬೇಕು, ಅಣ್ಣ ತಮ್ಮ ಗಣಪತಿ ಮತ್ತೆ ಸುಬ್ರಹ್ಮಣ್ಯ ಇವ್ರ ಜೊತೆ ಯಾಕೆ ಯುದ್ಧ ಆಗ್ಬೇಕು, ಸುಬ್ರಹ್ಮಣ್ಯ ಕರೆಕ್ಟ್, ಇವರಿಬ್ರು ಯುಗಿ ಯಾಕೆ ಯುದ್ಧ ಮಾಡ್ಬೇಕು, ಅವ್ನು ತಿರುಗಿದ್ದಂತ ಇವ ಇಲ್ಲ ತಿರುಗಿದ್ದ, ಅವನಿಗೂ ಸ್ಪರ್ಧೆ ಯಾಕೆ ಬರ್ಬೇಕು, ಇಟ್ಕೊಂಡು ಹೋದ್ರೆ ಇಟ್ಕೊಂಡು ಹುಟ್ಟಿದವ್ರು ಅವರು ದೇವತೆಗಳ ಹುಟ್ಟಿದ ಕೂಡ ಇಟ್ಕೊಂಡು ಹುಟ್ಟಿರ್ತಾರ, ಮುಕ್ತ ಯಾರು ಇಲ್ಲ, ಮುಕ್ತಿ ಬೇಕೋ ತಗೋ, ಶ್ರವಣ ಮನನ ನೋಮದಲ್ಲಿ. ಸೊ ಇವೆಲ್ಲ ಭೋಗಗಳನ್ನು ಹೊಂದಿದ್ದಾದ್ರೆ ಧರ್ಮವನ್ನು ನಶಿಸ್ತಾವೆ, ನಮ್ಮ ವೀರ್ಯವನ್ನ ಕಡಿಮೆ ಮಾಡ್ತವೆ. ಓದೋ ಆಮೇಲೆ ಹೇಳ್ತಾರೆ ಪ್ರಜ್ಞಾ, ಇದು ಇನ್ನೊಂದು ಸುಂದರವಾದ ಶಬ್ದ ಪ್ರಜ್ಞಾ. ಪ್ರಜ್ಞೆ ಅಂದ್ರೆ ಎಚ್ಚರದ ಜೀವನ, ನಿಮ್ಮ ಕನ್ನಡದಲ್ಲಿ ಸರಳವಾದ ಅರ್ಥ ಪ್ರಜ್ಞಾ, ಎಚ್ಚರದ ಜೀವನ. ಎಚ್ಚರ ತಪ್ಪಿ ನಡ್ಕೊಂಬುದೇ ಜಾಸ್ತಿ, ನಾನು ಅಲ್ಪ ಸ್ವಲ್ಪ ಎಚ್ಚರ ಇಟ್ಟು ಇರ್ತದೆ, ಸಕ್ಕರೆ ಹಾಕ್ಯಾರು ಇಲ್ಲ ಚಾರ ಅದು ಮಾತ್ರ ಭಾರಿ ಎಚ್ಚರ, ಚಕ್ ಅಂತ ಸಕ್ಕರೆ ಹಾಕಿರ ನೋಡ್ರಿ, ಅಡಿಗೆ ಉಪ್ಪು ಹಾಕ್ಯಾರ ನೋಡ್ರಿ, ಅಷ್ಟು ಸಹಿತ ಎಚ್ಚರ ಇರುವುದಿಲ್ಲ ಈ ದನ ಕನಕ ಬಂತು. ಭೋಗಗಳು ಇಷ್ಟೊಂದು ಭೋಗಗಳು ಬರ್ತಾ ಇದ್ದ ವೆರಿ ಕೇರ್ಫುಲ್, ಮುಳ್ಳಿನ ದಾರಿ ನಾನು ಹೇಳ್ತೀನಿ ನಿಮಗೆ, ನಾನು ಅನುಭವದಿಂದ ಹೇಳ್ತೀನಿ 35,000 ಇದು ಮುಳ್ಳಿನ ದಾರಿ, ಸನ್ಯಾಸಿ ಆಗುವುದು ಅದರೊಳಗೂ ಒಂದು ಆಶ್ರಮ ಮಾಡೋದು ಅದರೊಳಗೂ ಆಶ್ರಮ ಹೆಡ್ ಆಗೋದು, ಅವು ಹೆಡ್ ಯಾಕೆ ಆಗ್ತಾರೆ, ಅವು ಹೆಡ್ ಯಾಕೆ ಮಾಡ್ತಾರೆ ಅಂದ್ರೆ ನೀವು ಸ್ಟೇರ್ ಒಂದು ಸ್ಟೇರ್ ಮಾಡ್ಬೇಕಂದ್ರೆ ಹೆಡ್ ಮಾಡ್ತಾರೆ, ಆನೆಸ್ಟ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು, ಭಾರಿ ಕೇರ್ಫುಲ್ ಆಗಿರ್ಬೇಕು, ಒಂದು ಆಶ್ರಮ ಮಾಡಿದ್ರೆ ಎಷ್ಟು ಕೇರ್ಫುಲ್ ಆಗಿರ್ಬೇಕು, ಮತ್ತೆ ಏನೇ ಒಂದು ಆಶ್ರಮ ಅಲ್ಲ 10-20,000 ರೂಪಾಯಿ ವ್ಯವಹಾರ ಒಂದಿಗಿರ್ತದಂತ, ಒಂದು ಆಶ್ರಮ ಅಂದ್ರೆ ಒಂದು ಮನೆ ಇದ್ದಂಗೆ ಸ್ವಲ್ಪ ಜಾಸ್ತಿ ಜನ ಇದ್ದಂಗೆ ಅಷ್ಟೇ, 20-20 ಆಶ್ರಮ 10-10 ಶಾಲೆಗಳ ಬಡ ನಾನಂದ್ರೆ ಮುಟ್ಲಿಕ್ಕೆ ಹೋಗೋದು ತಲೆ ಕಡೆಗೆ ಮತ್ತೆ ಇನ್ನೊಂದು ಹೇಳ್ತೇನೆ ನಿಮಗೆ, ಹಣಕಾಸಿನ ವ್ಯವಹಾರ ಹೆಂಗೆ ಅಂತಂದ್ರೆ ಹಣ ಬರುದಿಲ್ಲ, ಹಣ ತಾನಾಗಿ ಎಂದು ಬರುದಿಲ್ಲ, ಬರ್ಲಿಕ್ಕೆ ಶುರು ಮಾಡ್ತು ನಿಂತು. ಇದಕ್ಕೆ ಹೆಂಗೆ ಈ ಕ್ವಶನ್ ಪೂಜಿಸಿ ಕೊಡ್ತಾರೆ, ಮನಿ ಬ್ರಿಂಗ್ಸ್ ಮನಿ, ನೋ ಮನಿ ಮನಿ ಡಸಂಟ್ ಬ್ರಿಂಗ್ ಮನಿ. ಹಣ ಹಣವನ್ನು ತರುತ್ತದೆ, ಹಣವು ಹಣವನ್ನು ತರುತ್ತದೆ, ಹಣವಿಲ್ಲದೆ ಹೋದಲ್ಲಿ ಹಣ ಬರುವುದಿಲ್ಲ. ಮನಿ ಬ್ರಿಂಗ್ಸ್ ಮನಿ, ಅದು ಬರ್ಲಿಕ್ಕತ್ತದ ಅಂತ ನಿಮಗೆ ಯಾವಾಗ ಗೊತ್ತಾಗ್ತದ ಆ ದಿವಸದಿಂದ ಕೇರ್ಫುಲ್ ಆಗಬೇಕು. ಎಷ್ಟು ಕೇರ್ಫುಲ್ ಅಂದ್ರೆ ಅದು ಮುಟ್ಟಬಾರ್ದು. ನಾನು ತಗೊಳ್ಳಿ ಶುಭ ತಗೊಂಡೋಗಿ ಏನು ಮಾಡ್ತೀವಿ ಮಾಡೋದು, ಅಷ್ಟು ಕ್ಲಿಯರ್ ಇತ್ತಂದ್ರೆ ಯು ಆರ್ ಸೇಫ್. ಅಷ್ಟು ಕ್ಲಾರಿಟಿ ನಿನಗಿಲ್ಲ ಅಂದ್ರೆ ಯು ಆರ್ ಇನ್ ಸೂಪ್. ಸೂಪ್ ಅಲ್ಲ ರೆಸ್ಟೋರೆಂಟ್ ಹೋದ್ರೆ ಫಸ್ಟಿಗೆ ಕೊಡ್ತಾರೆ ಸೂಪ್, ಎಲ್ಲ ಯು ಆರ್ ಇನ್ ಸೂಪ್. ತೇಜಸ್ಸು ಪ್ರಜ್ಞಾ ತೇಜ, ಇನ್ನು ಯಶಸ್ಸು. ಹಣ ಬರ್ತದ ಆದ್ರೆ ಸಾಮಾಜಿಕ ಯಶಸ್ಸು ನಿಮಗಿರೋದಿಲ್ಲ, ಸಮಾಜದಲ್ಲಿ ಯಶಸ್ಸು ಇರೋದಿಲ್ಲ. ಹಣ ಬರ್ತದೆ ಬರ್ತಾನೆ ಇರ್ತದೆ, ಅದು ನಿಮಗೆ ಧರ್ಮ ಹೇಗಿರೋದಿಲ್ವೋ ಅದ್ರ ಜೊತೆ ಯಶಸ್ಸು ಕೂಡ ಇರೋದು. ಇದು ಪ್ರಕೃತಿ ನಾಮ ಈ ಮಹಾನ್ ಮಹಾನ್ ಏನು ವಿಷಯಗಳಿವೆಯೋ ಕ್ಷಪಯಿತೃತ್ವಾದ ನಾಶಗೊಳಿಸುತ್ತವೆ. ಯಾಂ ಚಾಪಿ ದೀರ್ಘ ಜೀವಿಕಾಂ ತ್ವಂ ಜಿತ್ಸಸಿ ತ್ವಂ ದ್ವಿತ್ಸಸಿ ತತ್ರಾಪಿ ಶೃಣು ತತ್ರಾಪಿ ಶೃಣು. ಅಲ್ಲ ಯಮರಾಜ, ನನಗೆ ದೀರ್ಘಾಯುಷ್ಯವನ್ನು ಕೊಡ್ತೀನಿ ಅಂತ ಪ್ರಲೋಭನೆ ಮಾಡ್ತೀಯಲ್ಲ ನೀನು. ತಮ್ಮ ದೀತ್ಸಸಿ, ನೀನು ದೀರ್ಘಾಯುಷ್ಯವನ್ನು ದೀತ್ಸಸಿ ಕೊಡಬೇಕು ಅಂತ ನನಗೆ ಪ್ರಲೋಭನೆ ಮಾಡ್ತಾ ಇದ್ದೀನಿ. ಅದರ ವಿಚಾರವಾಗಿ ಒಂದು ಮಾತು ಹೇಳ್ತೀನಿ ನಾನು ಕೇಳು, ತತ್ರಾಪಿ ಶ್ರಮು ಆ ವಿಷಯದಲ್ಲಿಯೂ ಕೂಡ ಒಂದು ಮಾತು ಮಾತಾಡ್ತೀನಿ. ಸಣ್ಣವ ಸಣ್ಣ ಆಗಿ ದೊಡ್ಡ ಮಾತು ಅಂತ ಬೇಜಾರು ಮಾಡ್ಕೋಬೇಡ, ಒಂದು ಮಾತು ಹೇಳ್ತೀನಿ ಕೇಳ. ಇವಾಗ ಹುಬ್ಬೇರಿಸ್ತಾನಲ್ಲ ಇವ, ನನಗೆ ಯಾವುದೋ ಹುಡುಗ ನಚಿಕೇತ ಅನ್ಕೋತೀನಿ, ಅದಕ್ಕೆ ಏನಂತ ನಿಮ್ಗೆ ಹೇಳಪ್ಪ. ಏನದು ಸರ್ವಂ ಯತ್ ಬ್ರಹ್ಮಣ ಅಪಿ ಜೀವಿತ ಆಯು ಅಲ್ಪಮೇವ ಕಿಮತ ಅಸ್ಮದಾದಿ ದೀರ್ಘಜೀವಿಕಾ. ನಾನು ಹೇಳೋದಿಷ್ಟ ಸಣ್ಣ ಸಣ್ಣ ನಾಲಿಗೆ ದೊಡ್ಡ ಮಾತನ್ನು ಬೇಜಾರು ಮಾಡ್ಕೋಬೇಡಲ್ಲ, ಹೇಳೋದು ಕೂಡ ಅದೇ ಸಣ್ಣ ಮಾತು. ಏನಂದ್ರೆ ಬ್ರಹ್ಮಣ ಅಪಿ ಜೀವಿತ, ಬ್ರಹ್ಮನ ಆಯುಷ್ಯವೂ ಕೂಡ ಅಲ್ಪಮೇವ. ಬ್ರಹ್ಮನ ಆಯುಷ್ಯವೇ ಅಲ್ಪ ಕಿಮುತ, ಇನ್ನು ಹೇಳೋದು ಏನಿದೆಪ್ಪ, ಅಸ್ಮದಾದಿ ದೀರ್ಘ ಜೀವಿಕ ಮೂಲಕತನ. ಬ್ರಹ್ಮನ ಕೆಲವು ಸಮಯ ಇದ್ದು ನನ್ನ ಆರೋಗ್ಯ ಮುಗಿತಪ್ಪ ಮುಗಿದ್ರು, ಅವನ ಆರೋಗ್ಯನೇ ಇಷ್ಟು ಅಲ್ಪ ಇರುವಾಗ ನಾವು ನಮ್ಮ ಜೀವನ ದೀರ್ಘ ಜೀವಿಕ ಅಥವಾ ಅಂತ ಏನು ಭಾರಿ ಖಾಲಿ ಚೆಕ್ ಕೊಡ್ಲಿಕ್ಕೆ ಬಂದಿದ್ದೆ. ಏನ್ ಮಾಡ್ಬಿಟ್ಟು ಆ ಚೆಕ್ ಏನ್ ಮಾಡಿ, ಬೇನಾಮಿ ಚೆಕ್ ಏನ್ ಮಾಡಿ. ನಮಗೆಲ್ಲರಿಗೂ ಆಯುಷ್ಯ ಕೊಡ್ಬೇಕಾದವನೇ ಬ್ರಹ್ಮ, ಆ ಬ್ರಹ್ಮನೇ ಎಷ್ಟು ಆಯುಷ್ಯ ಕೊಡ್ಲಿಕ್ಕೆ ಸಾಧ್ಯ, ಆ ಬ್ರಹ್ಮ ನಮಗೆ ಎಷ್ಟು ಆಯುಷ್ಯ ಕೊಡ್ಲಿಕ್ಕೆ ಸಾಧ್ಯ. ಅವನೇ ಅಲ್ಪ, ಅವನ ಆಯುಷ್ಯದ ಒಂದು ವರ್ಷ ಕಡಿಮೆ. ಅವನಷ್ಟು ಆಯುಷ್ಯ ಕೊಟ್ಟ ಅಂತ ಮತ್ತೆ ಕೆಳಗಿಳಿ ಜ್ಞಾನ ಬರ್ತಿರೋದ್ರೆ ನಾನು ಬರ್ತೀನಿ. ಅವನಷ್ಟಕ್ಕಾಗುದಿಲ್ಲ, ಅವನಿಗಿಂತ ಒಂದು ವರ್ಷ. ಆದ್ರ ಅವನ ಅತಿ ಅಲ್ಪ. ನಾವು ದೀರ್ಘಾಯುಷ್ಯ ಪಡಿತೀವಿ ಅನ್ನೋ ಏನಂತ ಕಿಮುತ ಅಸ್ಮದಾದಿ ದೀರ್ಘ ಜೀವಿಕ. ನಾವು ನಾವೆಲ್ಲರೂ ದೀರ್ಘವಾಗಿ ಬಾಳ್ತೀವಿ ಅನ್ನೋ ಏನು ಅರ್ಥ ಇಲ್ಲ. ಅದಕ್ಕೆ ನಾನು ಭಾರಿ ವಿಚಾರ ಮಾಡಿ ಒಂದು ಮಾತನ್ನು ಹೇಳುತ್ತೇನೆ ಯುವರಾಜ. ಅತಃ ತವೈವ ತಿಷ್ಠಂತು, ತವೈವ ತಿಷ್ಠಂತು ಗೀತೆ ಚ. ಆದ್ದರಿಂದ ಅತಃ, ಆದ್ದರಿಂದ ತವೈವ ವಾಹಃ ತವೈವ ತವೈವ ತಿಷ್ಠಂತು ವಹಾದಯಃ. ಆದ್ದರಿಂದ ನೀನು ಏನೇನು ನನಗೆ ಕೊಡಬೇಕು ಅಂತ ಅಂದ್ಕೊಂಡಿಯ, ಫುಲ್ ಲಿಸ್ಟ್ ಆಸ್ ಇಟ್ ಈಸ್ ಐ ಆಮ್ ರಿಟರ್ನಿಂಗ್ ಇಟ್ ಬ್ಯಾಕ್ ಟು ನಿನ್ನ ಬಗ್ಗೆ ನನಗೆ ಕರ್ಕಳೆ. ಇಷ್ಟೆಲ್ಲ ಕೊಟ್ಟು ನೀನು ಯಾಕೆ ಬಡವಾಗ್ತೀಯ? ಅಷ್ಟು ಭೂಗಳು ನೀನಾಗಿಟ್ಟು ತವೈವ ವಾಹ ನಿನಗೆ, ನಿನ್ನದು ನಿನಗೆ ಅರ್ಪಿತ. ತವೈವ ರಥಾಲಯ ತವೈವ ತಿಷ್ಠನ್ ಈ ರಥ ಇತ್ಯಾದಿಗಳು ಪರಿಚಾರಿಗಳು ರಾಮಾಹ ಸ್ತ್ರೀಯ ಅಕ್ಷರ ಸ್ತ್ರೀಯ ಅಟ್ಸೆಟ್ರಾ ಅಟ್ಸೆಟ್ರಾ ನೀನು ಅನ್ಕೊಂಡಿದೆಯೋ ಕೊಡಬೇಕು ಅಂತ ಅವಷ್ಟು ತವೈವ ತಿಷ್ಟಂತ ನಿನಗೇ ಉಳಿದ ತವ ನೃತ್ಯ ಗೀತೆ. ಮತ್ತೆ ಅವರೆಲ್ಲ ಡಾನ್ಸರ್ಸು ಸಿಂಗರ್ಸು ಎಲ್ಲ ಕೇಳಿದ್ರು ನಿನಗೆ, ನನಗೆ ಅವ್ರು ಯಾರು ಅವಶ್ಯಕತೆ ಆಫ್ಟರ್ ಆಲ್ ನಾನೇನು ಮಾಡಿದ್ದು. ಇಷ್ಟೇ ಅಲ್ಲ, ಇನ್ನೂ ನನಗೆ ಒಂದೆರಡು ವಿಷಯಗಳನ್ನು ನಿನಗೆ ಹೇಳೋದು ಬಾಕಿ. ಅದು ಇನ್ನೂ ಅಪ್ಪಿ ತಪ್ಪಿ ಕೂಡ ಮತ್ತೆ ಸ್ವಿಟ್ಜರ್ಲೆಂಡ್ ಚಾಕ್ಲೇಟು, ನ್ಯೂಜಿಲೆಂಡ್ ಚಾಕ್ಲೇಟು ತಗೊಂಡು ಆಮೇಲೆ ಸಣ್ಣ ಪುಟ್ಟ ಯಾವ ಆಕರ್ಷಣೆಗೂ ಕೂಡ ಅವನು ಒಳ ಮಾಡಬಾರ್ದು ಅಂತೇಳಿ ಬಹಳ ಸುಂದರ ಅಂತ ಇನ್ನಷ್ಟು ಶ್ಲೋಕ ಬರ್ತದೆ. ನ ವಿತ್ತೇನ ತರ್ಪಣೀಯೋ ಮನುಷ್ಯ ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ ವರಸ್ತು ಮೇ ವರ್ಣೀಯ ಸ ಏವ ನ ವಿತ್ತೇನ ತರ್ಪಣೀಯೋ ಮನುಷ್ಯಃ ಲಪ್ಸ್ಯಾಮಹೇ ವಿತ್ತಮ ದ್ರಾಕ್ಷಚೇತ ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ ವರಸ್ತು ಮೇ ವರಣೀಯ ಸ ಏವ. ಹಣದ ರಾಶಿಯಿಂದ ಮನುಷ್ಯ ಅನ್ನ ತರ್ಪಣೀಯ, ಮನುಷ್ಯನ್ನ ತೃಪ್ತಿಪಡಿಸಲು ಸಾಧ್ಯ. ಇನ್ನು ಬೇಕಂತ ನಮಗೆ ಅದ್ರಾಕ್ಷ್ಮೇತು ಅಂದ್ರೆ ನೋಡು, ಅದ್ರಾಕ್ಷ್ಮೇತು ನಿನ್ನ ದರ್ಶನವನ್ನು ಪಡೆದು ಸಾಕು. ಬ್ರಹ್ಮಣ್ಣ ಬೆಚ್ಚ ಭಾರಿ ಚವಲಿ ನಚಿಕೇತ ಹೆಂಗ್ ಹೇಳ್ತಾನೆ, ಅದ್ರಾಕ್ಷ್ಮೇತ್ ನಿನ್ನ ಒಂದು ವೇಳೆ ದರ್ಶನ ಪಡ್ಕೊಂಡ್ರೆ ಸಾಕು, ನಿನ್ನ ದರ್ಶನ ಪಡೆದ್ರೆ ಸಾಕು, ನಿನ್ನ ಕಂಡ್ರೆ ಸಾಕು, ನಮಗೆ ಹಣ ಆಯುಷ್ಯ ಎಲ್ಲ ತಾನೇ ಬಂತು, ನೀನು ನನಗೆ ಕೊಡಿ, ನನಗೆ ಬೇಡಪ್ಪ ಅಂದ್ರೂ ಕೂಡ ಅವೆಲ್ಲ ಬಂದು ಬರ್ತಾವ. ಸ್ಪೆಷಲ್ ನೀ ಕೊಡೋದ್ರೊಳಗೆ ಏನಾಗ್ತದೆ, ಅದ್ರಾಕ್ಷ್ಮೇ ದೃಷ್ಟಿ ನಿನ್ ದರ್ಶನ ಸಿಕ್ಕರು ಸಾಕು. ಹಿಂಗ ಹೋಗ್ಬೇಕಾದ್ರೆ ಪೂಜ್ಯ ಸ್ವಾಮೀಜಿ ಮುಖ ಹೋದ್ರೆ ಅವ್ರ ಕಣ್ಣು ನಮ್ಮ ಮ್ಯಾಲೆ ಹಿಂಗೆ ಬಿತ್ತೆ ಆ ಸಾಕೆ, ಸಮೀಪ ಹೋಗೋ ಅವಶ್ಯಕತೆ ಇಲ್ಲ ನಮಗೆ, ಸಾಕ್ಷಾತ್ ದರ್ಶನ ಏನ್ ಬೇಕೆಲ್ಲ ಸಿಕ್ಕದ ಸಿಗ್ತದ. ಯಮರಾಜ ಯಮರಾಜ ಅದ್ರಾಕ್ಷ್ಮೇತ್ ನಿನ್ನ ಕೃಪಾ ದೃಷ್ಟಿ ಒಂದು ನಮಗ ಮ್ಯಾಲ ಬಿದ್ರೆ ಸಾಕು, ನಿಮ್ಮ ದರ್ಶನ ನಮಗ್ ಸಿಕ್ಕ್ರೆ ಸಾಕು. ಆ ಏನಾಗ್ತದ, ಪ್ರಾಪ್ಸ್ಯಾಮಹಿ ಲಪ್ಸ್ಯಾಮಹಿ ಲಪ್ಸ್ಯಾಮಹಿ ಅಂತಂದ್ರೆ ಪ್ರಾಪ್ಸ್ಯಾಮಹಿ ಏನಂದ್ರೆ ಅಲ್ಲಿ ಹಿಂದೆ ಒಂದು ಶಬ್ದ ಕೊಟ್ಟಾಗ ಅಸ್ಮಾಕಂ ವಿತ್ತ ತೃಷ್ಣಾ ಸ್ಯಾತ್, ನಮ ಅಸ್ಮಾಕಂ ನಮಗೆ ಕಿಂಚಿತ್ತಾದರೂ ಹಣ ಬೇಕು ಎನ್ನುವ ಆಸೆ ಇದ್ದದ್ದೇ ಆದರೆ ತೃಷ್ಣ ಹಣ ಬೇಕು ಎನ್ನುವ ಆಸೆ ಇದ್ದದ್ದೇ ಆದರೆ ನಿನ್ನ ದರ್ಶನ ಸಿಕ್ಕರೆ ಸಾಕಷ್ಟು ನಾವು ಸಿಕ್ತು. ಇದು ಬೋರ್ ಪಡಬ ನಿಮ್ಮ ಪ್ರಶ್ನೆ, ಈಗ ಅವನಿಗೆ ದರ್ಶನ ಪಡೆಯುವವನಿಗೆ ಹಣದ ತೃಷ್ಣ ಇರಲಿಲ್ಲ, ಆಯುಷ್ಯದ ಬಗ್ಗೆ ತೃಷ್ಣ ಇರಲಿಲ್ಲ, ಅವನಿಗೇನು ಸಿಕ್ತದೆ, ಮೋಕ್ಷ. ನಿನ್ನಂಥ ಮತ್ತೊಬ್ಬರು ಯಾರಿದ್ದ, ನೀನೇ ಕರೆಕ್ಟ್ ಆದ ವ್ಯಕ್ತಿ, ನಿನ್ನಂತ ಪ್ಯಾರಲ್ ಅನ್ಯ ನ ದೃಶ್ಯ ನ ದೃಷ್ಟ, ನಿನಗೆ ಸರಿ ಸಮಾನ ಇನ್ನು ಯಾರು ನಮಗೆ ಸಿಗೋದಿಲ್ಲ ಈ ವಿದ್ಯಾ ಕೊಡಲಿಕ್ಕೆ. ಆದರೆ ಯಾರಿಗಾದರೂ ಹಣದ ಬಗ್ಗೆ ಐಶ್ವರ್ಯದ ಬಗ್ಗೆ ಆಯುಷ್ಯ ಬಗ್ಗೆ ತೃಷ್ಣ ಇದ್ದಂತಾದರೆ ಅವರು ಏನು ಬರೀ ನಿನ್ನ ದರ್ಶನ ತಗೊಂಡು ಸಾಕು, ಅವರಿವೆಲ್ಲವೂ ಲಭ್ಯವಾಗ್ತವೆ. ಹೌದೋ ಅಸ್ಮಾಕಂ ವಿತ್ತ ತೃಷ್ಣ ಸ್ಯಾತ ಲಕ್ಷ್ಯಾಮಹಿ ಪಡೆದುಕೊಳ್ಳುತ್ತಾರೆ. ಯಾವಾಗ ಏನನ್ನು ಪಡೆದುಕೊಳ್ಳುತ್ತಾರೆ, ವಿತ್ತಂ ಪ್ರಾಪ್ಸ್ಯಾಮಹಿ ಹಣವನ್ನ ಧನವನ್ನ ಐಶ್ವರ್ಯ ಪಡ್ಕೊಳ್ತಾರೆ. ಯಾವಾಗ ಅದ್ರಾಕ್ಷ್ಮ ದೃಷ್ಟವತ್ ನಮ್ಮಲ್ಲಿ ಈ ಪ್ರಕಾರವಾಗಿ ಕಿಂಚಿತ್ತಾದರೂ ಕೂಡ ಮೋಹ ಇದ್ದಂತಾದರೆ ಹಣ ಐಶ್ವರ್ಯ ಆದಿ ಭೋಗಗಳಲ್ಲಿ ಮೋಹ ಇದ್ದಂತಾದರೆ ಅದ್ರಾಕ್ಷ್ಮ ನಿನ್ನನ್ನು ಕಂಡರೆ ಸಾಕು, ನಹ ವಯಂ ತ್ವಾ ತ್ವಾ ನಿನ್ನಿಂದ ನಾವು ಅದನ್ನು ಪಡೆದುಕೊಳ್ಳುತ್ತೇವೆ. ಇನ್ನು ಆಯುಷ್ಯ ಜೀವಿತಮಪಿ ತಥೈವ, ಇನ್ನು ಆಯುಷ್ಯ ವಿಚಾರ ಹೇಳ್ಕೊಂಡ್ರೆ ತಥೈವ, ಹೇಗೆ ಹಣ ಇತ್ಯಾದಿ ಐಶ್ವರ್ಯವು ಪ್ರಾಪ್ತವಾಯಿತು ಹಾಗೆ ನಮಗೆ ಆಯುಷ್ಯವು ಪ್ರಾಪ್ತವಾಗುತ್ತದೆ. ಜೀವಿಷ್ಯಾಮಃ ಯಾವತ್ ಜೀವಿಷ್ಯಾಮಃ ಯಾವತ್ ಯಾಮ್ಯೇ ಪದೇ ಯಾಮ್ಯೇ ಪದೇ ಶಿಷ್ಯಸಿ ತಂ ಇಷ್ಯಸಿ ಇಶಿಷ್ಯಸೇ ಇಶಿಷ್ಯಸೇ ಪ್ರಭು ಆಯುಷ್ಯ ಇಡೋರು ಕಳೆಯೋರು ಯಾರು? ಡಾಕ್ಟರ್ ಸಂತರ ಎಲ್ಲ ಮುಗಿದ್ರಿ, ಈಸ್ ನೋ ಮೋರ್. ಯಮನ್ ತಗೊಂಡು ಹೋದ ಅಂತ ಹೇಳಿದ್ರು, ಮನೆ ಬಂದು ಎತ್ಕೊಳ್ತಾನೆ ಮನೆ. ಈಗೇನಾಯ್ತು? ಮತ್ತ ಅವನ ಆಯುಷ್ ಕೊಟ್ಟವ್ರೆ ಯಮನೆ. ಇನ್ನೊಂದು ಕಡೆ ಹೇಳ್ತಾರೆ ಡಾಕ್ಟರ್, ಇನ್ನು ಇಲ್ಲಿ ಹಾಸ್ಪಿಟಲ್ ಇಟ್ಟು ತಗೊಂಡು ಇನ್ನು 2 hours ಅಷ್ಟೇ. ಆ ಮಹಾತ್ಮ 12 ವರ್ಷ ಬರ್ತಾನೆ, 12 ವರ್ಷ ಮೈಸೂರಿನಲ್ಲಿ ಹಾರ್ಟ್ ಪೇಷಂಟ್. ಆಯು ಬಹು ಭವೇತ್. ಮನುಷ್ಯನು ನಿನ್ನನ್ನ ಒಂದು ಸಲ ಸಮೇತ್ಯ ನಿನ್ನನ್ನು ಒಂದು ಸಲ ಸಮೀಪಿಸಿ ಬಂದದ್ದಾದರೆ, ನಿನ್ನ ಸಮೀಪವನ್ನು ಸಾಮೀಪ್ಯವನ್ನು ಮನುಷ್ಯನ ಒಂದು ವೇಳೆ ಬಂದಿದ್ದಾದರೆ, ಅಲ್ಲಿ ಹೇಗಿದ್ದಾನೆ ಅವನ ಅಲ್ಪ ಧನ ಅಲ್ಪ ಆಯುವು ಭವೇತ್. ಅವನ ಅಲ್ಪತನವನ್ನು ಹೆಂಗ್ ಹೊಂದಿರ್ತಾನೆ, ಅಲ್ಪ ಆಯುಷನ್ನು ಹೆಂಗ್ ಹೊಂದಾನೆ? ಯಾರ್ಯಾರು ಕೊಂದಿಯೋ ಅವರೆಲ್ಲ ಐಶ್ವರ್ಯ ನಿನ್ನ ಹತ್ರ, ಐಶ್ವರ್ಯ ಹೋಗ್ತಾನೆ. ನಾನು ಜಸ್ಟ್ ವಿಚಾರ ಮಾಡ್ತಾ ಇದ್ದೆ, ಸ್ವಿಸ್ ಬ್ಯಾಂಕ್ ಒಂದು ಇದೆ. ನಾವು ಬ್ಯಾಂಕ್ ಕ್ಲೋಸ್ ಮಾಡ್ತೀವಿ ಅಂತ, ಇವರಿಗೆ ಹಣ ತಮ್ಮತ್ತ ಇರಬಾರ್ದು ಅಂತ ಇದೆ ಇಟ್ಟ ಅವರು. ನಾವು ಬ್ಯಾಂಕ್ ಕ್ಲೋಸ್ ಮಾಡ್ತೀವಿ ಅಂದ್ರೆ ಆ ಹಣ ಎಲ್ಲಿ ಹೋಗ್ಬೇಕು? ವಾಪಸ್ ಎಕ್ಸ್ ಯಾರಿಟ್ಟಾರ ಅವ್ರು ಹೋಗ್ಬೇಕು, ಬ್ಯಾಡ ಅಂತಾನೆ ಅಲ್ಲಿ ಇಟ್ಟಾರ ಅವರು, ಅದು ಎಲ್ಲಿ ಹೋಗ್ಬೇಕು? ಅದು ಎಲ್ಲಿ ಸುಮ್ಮನೆ ವಿಚಾರ ಮಾಡುತ್ತೆ. ಆಶ್ವಿದ್ಯಾನಿಕೇತನ ಹೇಳ್ತಾರೆ, ನಿನ್ನ ದರ್ಶನ ಪಡೆದ್ರೆ ಸಾಕು, ನಾ ಆಯುಷ್ಯ ಕೇಳ್ಕೋಬೇಕಾಗಿಲ್ಲ, ನಾನು ಧನವನ್ನು ಕೇಳ್ಕೋಬೇಕಾಗಿಲ್ಲ, ಏಕೆಂದರೆ ನಿನ್ನ ಸಾಮೀಪ್ಯವನ್ನು ಸಾಕು ಎಲ್ಲ ಪ್ರಾಪ್ತಿ. ವರಹಾತು ವರಣೀಯ ಸೈವ ಯದ ಆತ್ಮವಿಜ್ಞಾನ. ಸುಮ್ಮನೆ ಹೆಚ್ಚಾಗಿ ಮಾತಾಡೋದು ಮಹಾರಾಜ್. ಮೇ ವರಣೀಯ ವರ, ನಾನು ಕೇಳಿದಂತಹ ವರವನ್ನೇ ಕೊಡು. ಏನಪ್ಪ ನೀ ಕೇಳಿದಿ? ಸೈವ ಅದನ್ನೇ, ಯತ್ ಯಾವುದು ಆತ್ಮವಿಜ್ಞಾನ, ಯಾವ ಆತ್ಮವಿಜ್ಞಾನ ಅಂತ ಅನ್ಸ್ಕೊಂಡಿದೆಯೋ, ಯಾವ ಬ್ರಹ್ಮವಿದ್ಯ ಅನ್ಸ್ಕೊಂಡಿದೆಯೋ, ಯಾವ ಶ್ರೇಯ ವಿದ್ಯ ಅನ್ಸ್ಕೊಂಡಿದೆಯೋ, ಯಾವ ಪರಮಾತ್ಮನ ವಿದ್ಯ ಅಂತ ಅನ್ಸ್ಕೊಂಡಿದೆಯೋ, ಅದನ್ನು ಮಾತ್ರ ನನಗೆ ಕೊಡು. ನನಗೆ ಕೊಡೋದೇ ಆದ್ರೆ ಅದನ್ನು ಮಾತ್ರ ಕೊಡು. ಹೇಳಿದ್ದೆ ಹೋದ್ರೆ ಸಾರಿ ನಚಿಕೇತ, ನಾನೇನೋ ಬಾಯಿ ತಪ್ಪಿ ವರ ಕೊಡಬೇಕು ಅಂತ ಹೇಳಿಬಿಟ್ಟೆ, ಅದು ನನಗೆ ವರ ಕೊಡ್ಲಿಕ್ಕಾಗೋದು ಅಂತ ಹೇಳಿ. ನಮ್ಮಪ್ಪ ಅಂದ ಬಾಯಿಂದ ಕಲಿಬಿಟ್ಟನಪ್ಪ ಎಲ್ಲರೂ ಕೊಟ್ಟೇನಿ ಅಂತ ಹೇಳಿ ನಾನು ಅವನಿಗೆ ಪಾಠ ಕಲಿಸಿ ಬರ್ತೇನೆ. ನೀನು ಅಂದ್ಬಿಡಿ, ಸಾರಿ ಅಂದ್ಬಿಡು, ನಿನಗೆ ಪಾಠ ಕಲಿಸ್ಬೇಕು ಕಲಿಸ್ತೇನೆ. ಅವಿದ್ಯಾಯನ್ ವರ್ಣರತಿ ಪ್ರಮೋದ ಅತಿ ದೀರ್ಘೇ ಜೀವಿತೆ ಕೋರಮೇತ ಜೀರ್ಯತಾಮಾಮೃತಾನಮುಪೇತ್ಯ ಜೀರ್ಯನ್ಮರ್ತ್ಯ ಕ್ವದಸ್ತ್ವಾ ಪ್ರಜಾನಾನ್ ಅವಿದ್ಯಾಯನ್ ವರ್ಣರತಿ ಪ್ರಮೋದ ಅತಿ ದೀರ್ಘೇ ಜೀವಿತೆ ಕೋರಮೇತ. ಯಾವನು ತಾನೇ ಭೋಗಗಳಲ್ಲಿ ಹೊರಳಾಡುತ್ತಿರುವವನು ದೀರ್ಘಕಾಲ ಇರಲು ಬಯಸ್ತಾನೆ. ಏನಾದ್ರೆ ದೀರ್ಘಕಾಲ ರೋಗದಲ್ಲಿ ಅತಿ ದೀರ್ಘಕಾಲ ಯಾರು ತಾನೇ ಇರಲಿ ಬಯಸ್ತಾರೆ? ಈಗ ರೋಗ ಆಗಿದೆ, ರೋಗ ಆಗಿದ್ರು ಚಿಂತೆ ಇಲ್ಲ, 50 ವರ್ಷ ಆಯುಷ್ಯ ಕೊಡ್ರಿ ಅಂತ ದೇವರಿಗೆ ಎಂದೆಲ್ಲ ಪ್ರಾರ್ಥನೆ ಮಾಡೋರಿದ್ದಾರೆ. ಅಪ್ಪಿತಪ್ಪಿ ಕೂಡ ಪ್ರಾರ್ಥನೆ ಮಾಡೋದು ಇಷ್ಟ ಹೇಳ್ತಾರೆ, ಸಾಕಪ್ಪ ಮಾಡಿ ಪಾರು ಮಾಡೋದು ಅಂತ. ಯಾರು ತಾನೇ ದೀರ್ಘ ಆಯುಷ್ಯವನ್ನು ಕೇಳ್ಕೊಂಡಿರ್ತಾರೆ? ಎಲ್ಲ ಒಂದೇ ಬರೋದಿಲ್ಲ. ಅಜೀರ್ಯತ ಅಮೃತಾನ ಉಪೇತ್ಯ ಜೀರ್ಯನ್ಮರ್ತ್ಯ ಕ್ವದಃ ಧಃ ಕ್ವದಃ ಸ್ಥಃ ಪ್ರಜಾ. ಯಾರು ತಾನೇ ಇರಲಿಕ್ಕೆ ಬಯಸ್ತಾರೆ? ವರ್ಣ ರತಿ ಪ್ರಮೋದಾನ್ ಅಭಿಧ್ಯಾಯನ್. ಯಾರಾದರೂ ಈ ಪ್ರಕಾರವಾಗಿ ಯೋಚಿಸ್ತಾ ಇದ್ದಾರೆ ಅಂತಂದ್ರೆ, ಅಭಿಧ್ಯಾಯನ್ ಆಲೋಚಿಸ್ತಾ ಇದ್ದಾರೆ ಅಂತಂದ್ರೆ, ಭೋಗಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಅತಿ ದೀರ್ಘ ಜೀವಿತೆ ಕೋರಮೆಯಿದೆ, ದೀರ್ಘಕಾಲವಾಗಿ ಜೀವಿಸಿ ಇದ್ದುಕೊಂಡು ಅದನ್ನು ಆನಂದಿಸೋಣ ಅಂತ ಯಾರು ಬಯಸುತ್ತದೆ? ಬೇಸರ ಆಗೇ ಆಗ್ತದೆ. ಈ ದೇವತೆಗಳು ಕೂಡ ಇದ್ದಾರೆ, ಅದನ್ನೆಲ್ಲ ಬೇಸರ ಆಗೋಗ್ತದೆ. ಸಾರಿ ಆ ಸೃಷ್ಟಿಕರ್ತ ಅಂತಾನೆ, ಸಾರಿ ಅಷ್ಟೇ ಪಡೆದಂತ ತೋರು ಇಲ್ಲ, ನಾವು ಬೇಸರ ಆಗಿದೆ, ನಮ್ಗೆ ಮೋಕ್ಷ ಬೇಕಾಗಿದೆ, ಮರ್ತ್ಯ ಲೋಕಕ್ಕೆ ಹೋಗ್ಬೇಕಾಗ್ತದಪ್ಪ, ಅದು ಕಳಿಸ್ರೆ ಮನುಷ್ಯ ಆಗ್ತೇವೆ. ಸಾರಿ ನಿಮ್ ಡ್ಯೂಟಿ ಮುಗಿತಂಕ ಮಾಡ್ಲೇಬೇಕು. ಅಗ್ನಿ ವರುಣ ಎಲ್ಲಾ ದೇವತೆಗಳು ಬ್ಯಾಸರ ಹೋಗಿದ್ರು, ಕರೆ ಕುಲ ಹೆಂಗಂದ್ರು ಬ್ಯಾಸರ ಎಂತ ಮಾಡಿಟ್ಟಿನ ಆರಾಮಾಗಿ ಏನ್ ಸ್ವಾಮೀಜಿ, ಹೊರಗಿಲ್ಲು ದುರ್ಗ ಬರಂಗಿಲ್ಲ, ಹೊರಗಿಲ್ಲ ಗೀತ ಜ್ಞಾನ ಇರ್ತಿ ಬರಂಗಿಲ್ಲ, ಸ್ವಾಮೀಜಿ ಬರ್ತಾರಲ್ಲ ಬೆಂಗಳೂರಿಗೆ ಅವ್ರು ನೋಡ್ಲಿಕ್ಕೆ ಆಗೋದಿಲ್ಲ, ಏನಿಲ್ಲ ನಮ್ಮ ಮನುಷ್ಯರು ಮಾಡಿ ಹುಟ್ಟಿಸಿರು ಚಿಂತೆ ನಾನು ಅಲ್ಲೇ ಕಳಿಸ್ತೇನೆ. ಹಂಗೆ ದೇವತೆಗಳೆಲ್ಲ ಕಷ್ಟಪಟ್ಟು ಒದ್ದಾಡಿಕೊಂಡಿದ್ದಾರೆ. ಯಾರಿಗೆ ತಾನೇ ಭೋಗ ಇಲ್ಲ ಇಟ್ಕೊಂಡು ದೀರ್ಘಕಾಲ ಬಾಳಲಿಕ್ಕೆ ಮನಸ್ಸಾಗ್ತದೆ? ಸಾಕು ಸಾಕು ಸಾಕು ಯಮಾನ ಹೇಳ್ತಾನೆ, ಇಂಥ ಯಾವ ಪ್ರಯೋಜನೆಗೂ ನನ್ನ ಮೇಲೆ ನಾನೇನು ಕೇಳಿದ್ನಿ ಅದನ್ನು ಕೊಡು ಸಾಕಷ್ಟು. ಇನ್ನೊಂದು ನನಗೆ ಯಾವ ಟು ಸೀರಿ ಮಿಥ್ಯತ್ವ ಅವಿವೇಕಿಗಳಿಗೆ ಅಜ್ಞಾನಿಗಳಿಗೆ ಈ ಭೋಗ ಈ ಸುಖ ಈ ದುಃಖ ಈ ಧನ ಕನಕಾದಿಗಳು ಈ ಆಯುಷ್ಯ ಇವೆಲ್ಲವೂ ಸುಖದಾಯಕ ಅಥವಾ ದುಃಖದಾಯಕ ಅಂತ ಯಾಕೆ ಅನಿಸ್ತಾ ಯಾಕೆ ಅನಿಸ್ತಾ ಅದರಲ್ಲಿನ ಮಿಥ್ಯತ್ವವನ್ನು ಕಾಣದಲ್ಲ ಇದ್ದ ಕಾರಣವಾಗಿ ಅದಕ್ಕೆ ಅದರಲ್ಲಿಯ ಮಿಥ್ಯತ್ವ ಗುರುತಿಸುವುದಿಲ್ಲ. ತಸ್ಮಿನ್ ತದ್ಬುದ್ಧಿ ಅತಸ್ಮಿನ್ ಅತದ್ಬುದ್ಧಿ ವಿಂಗಡಿಸಿ ನೋಡುವ ಶಕ್ತಿ ಇರಲಿಲ್ಲ, ಮೆಚುರಿಟಿ ಇರುತ್ತಲ್ಲ, ಪ್ರಬುದ್ಧತೆ ಇರುತ್ತಲ್ಲ, ಇಲ್ಲಿ ಥಿಯರಿ ಅರ್ಥ ಆಗಿರುತ್ತಂತೆ. ಹೃದಯದಿಂದ ಅದನ್ನು ಗುರುತಿಸುವಂತಹ ವಿಚಾರವಂತರು ಬಿಡ ಅದೇ ಸುಮ್ಮನೆ ಬೆಳ್ಳಿ ಕಂಡಂಗೆ ಅನಿಸ್ತದ ಅಷ್ಟೇ, ಅದು ಬೆಳ್ಳಿ ಅಲ್ಲ. ಫರ್ದರ್ ನೀ ಏನು ಕಲ್ಪನೆ ಮಾಡ್ಕೊ ಅವಶ್ಯಕತೆ ಇಲ್ಲ, ಮಗನಿಗೆ ಅಷ್ಟು ಬೆಳ್ಳಿ ಸಿಕ್ಕದನ್ನ ತಗೊಂಡೋಗಿ ಉದ್ಧಾರ ಮಾಡಿ ಹಾಕ್ತೇನೆ, ಯಾಕೆ ಅದನ್ನೆಲ್ಲ ಕಲ್ಪನೆ ಮಾಡ್ಬೇಕು ಹೋಗ್ತೀವಿ? ಅರ್ಧ ನಿನ್ ಜೀವನ ಈ ಕಲ್ಪನಾದ್ರೊಳಗೆ ಹಣ್ಣಾಗಿ ಹೋಗ್ತೀವಿ. ಅದಕ್ಕೆ ಅದು ವಿಚ್ಛೇದ ಇದು ವಿವೇಕಿಗಳ ಮಾತು. ಅವಿವೇಕಿಗೆ ಅದು ಏನು ಅನಿಸ್ತದೆ? ಸತ್ಯ ಸತ್ಯ ಮೋಸ ಹೋಗ್ತಾರೆ. ಮಿಥ್ಯತ್ವದ ಮಿಥ್ಯತ್ವದ ಗುರುತಿಸಬೇಕು. ಅವಾಗ ಸಂಸಾರ ಸಂಸಾರ ಇಲ್ಲೇ ಇಲ್ಲ, ಭೋಗ ಭೋಗ ಇಲ್ಲೇ ಇಲ್ಲ, ಸುಖ ಸುಖನೂ ಇಲ್ಲ, ದುಃಖ ದುಃಖನೂ ಇಲ್ಲ, ಎಲ್ಲ ಇದೊಂದು ಈಶ್ವರ ನಿಯಮ, ಇದೊಂದು ಈಶ್ವರ ಚಕ್ರ, ಇದೊಂದು ಇದೊಂದು ಯಂತ್ರ. ಮನುಷ್ಯ ಈ ಯಂತ್ರದಲ್ಲಿ ಒಂದು ಭಾಗ ಅಷ್ಟೆ. ಹೋಲ್ ಯೂನಿವರ್ಸ್ ಇಟ್ಸೆಲ್ಫ್ ಈಸ್ ಒಂದು ಮಷೀನ್. ಈ ಒಂದು ಯಾವುದೋ ಬೋಲ್ಟ್ ನಟ್ ಸ್ಕ್ರೀ ಯಂತ್ರದೊಳಗೆ ಒಂದು ಯಾವುದೋ ಒಂದು ಸ್ಕ್ರೀ ಇಲ್ಲ ಅಷ್ಟೆ. ಈಗಿನ ಕಾಲಕ್ಕೆ ಯಂತ್ರಗಳು ಎಂತ ಬಂದವ, ಒಂದು 100 ಮಂದಿ ಮನುಷ್ಯರು ನಿಂತ್ಕೊಂಡು ಮಾಡೋ ಕೆಲಸವನ್ನ ಬರೀ ಒಂದು ಯಂತ್ರ ಮಾಡ್ತದೆ, ಒಬ್ಬ ಮನುಷ್ಯ ಅಂತ ಯಂತ್ರ ಬಂದ. ನನಗನ್ನಿಸ್ತದೆ ಅಂತ ಒಂದು ಯೂನಿವರ್ಸ್ ಈ ಸೃಷ್ಟಿನೇ ನಡ್ಕೊಂಡು ಹೋಗ್ತಾ ಇರುವಂತ ಒಂದು ಯಂತ್ರದೊಳಗೆ ನಾವೆಲ್ಲ ಒಂದು ಸ್ಕ್ರೂ ಇತ್ತು. ಒಂದ್ ರೀತಿ ತಿರುವಿದ್ರೆ ಯಂತ್ರ ಟೈಟ್, ನಮ್ಮ ನಾವು ತಿರ್ಕೊಳ್ಕಾಗುದಿಲ್ಲ. ಅದು ಕೂಡ ಭಗವಂತನ ತಿಳಿದು ನಿಮಿತ್ತ ಅನುಭವ ಸಭೆ ಸಾಧಿಸಿ ಅರ್ಜುನ ಬರೀ ನಿಮಿತ್ತವಾಗಿರಪ್ಪ, ಯಾಕೆ ನಾ ಮಾಡ್ತೇನೆ ನಾ ಮಾಡ್ತೇನೆ ಅನ್ಕೋತೀಯ. ನೀನು ಅವೈಲಬಲ್ ಆಗ್ಬೋದು ಭಗವಂತನಿಗೆ, ಒಂದು ಉಪಕರಣವಾಗಿರುತ್ತೆ ಭಗವಂತನಿಗೆ, ಒಂದು ಪಾತ್ರಧಾರಿಯಾಗಿರುತ್ತೆ. ಭಗವಂತ ಪಾತ್ರ ಕೊಡ್ತಾನೆ ಆ ಪಾತ್ರ, ಅನ್ಯಥಾ ನಿನಗೂ ಈ ಜನ್ಮ ಕರ್ಮ ಮತ್ತು ಜಗತ್ತಿಗೂ ಏನು ಸಂಬಂಧ? ನೀನು ಕೇವಲ ಆತ್ಮಸ್ವರೂಪದ ಆನೆಸ್ಟಿ ಇಲ್ಲದೆ ಹೋದ್ರೆ ಏನಾಗ್ತದೆ? ಪೂರ ವೇದಾಂತ ಅಪಾರ್ಥ ಆಗ್ತದೆ, ಪೂರ ವೇದಾಂತ ಅಪಾರ್ಥ ಆಗ್ತದೆ. ಏನಂತೀರಿ ನೀವು? ಬ್ರಹ್ಮ ಅಂತ ಹೇಳ್ತೀರಿ, ಈ ಕಡೆ ಕರ್ಮ ಮಾಡು ಅಂತ ಹೇಳ್ತೀರಿ. ಪೂರ ಭಗವದ್ಗೀತೆ ಪೂರ ಇದೇ ಜಿಜ್ಞಾಸೆ. ನೀ ಬ್ರಹ್ಮ ಅಂತ ಹೇಳ್ಕೊಡ್ತಾ ಇದೀಯ, ತಸ್ಮಾತ್ ಇಚ್ಛಸ್ವಲ್ಪ. ಯಾಕೆ ಮಾಡ್ಬೇಕು ನಾ ಬ್ರಹ್ಮ ಹೋದಲ್ಲೇ, ಇಲ್ಲಿರೋದೆಲ್ಲ ಬ್ರಹ್ಮ ಹೋದಲ್ಲೇ, ಅದು ಯುದ್ಧ ಯಾಕೆ ಮಾಡ್ಬೇಕು? ಕಂ ಘಾತ ಇತಿ ಹಂತಿ ಕಂ ಕಲ್ಲೋ ವ್ಯಾರು, ಎಂತೆಂತ ಮಾತು ಒಂದ್ ಕಡೆ ಹೇಳ್ತೀಯ, ಇನ್ನೊಂದ್ ಕಡೆಗೆ ಯುದ್ಧ ಮಾಡು. ಅದೊಂದು ಏನು ತೊಂದರೆ ಇಲ್ಲ. ಮಿಥ್ಯಾದಲ್ಲಿಯ ಮಿಥ್ಯತ್ವ, ಸತ್ಯದಲ್ಲಿಯ ಸತ್ಯತ್ವ ಅಷ್ಟೇ. ಆ ವಿಂಗಡಿಸಿ ನೋಡೋ ಕೆಪಾಸಿಟಿ ಇರಬೇಕು, ಅದನ್ನು ನಾವು ಪ್ರಜ್ಞಾ ಅಂತ ಹೇಳ್ತೀವಿ. ವಿಂಗಡಿಸಿ ನೋಡೋ ಅದೇ ರೀತಿ ಪರೋಕ್ಷ ಅಪರೋಕ್ಷ. ನೀನು ಸಾಯಂಕಾಲ ಹೇಳದಂತೆ ಪರೋಕ್ಷ ಅಪರೋಕ್ಷ, ಪರೋಕ್ಷವು ಶ್ರವಣ ಪರೋಕ್ಷ, ಮನನ ಪರೋಕ್ಷ, ಶಾಸ್ತ್ರ ಅಧ್ಯಯನ ಪರೋಕ್ಷ. ಈ ಪರೋಕ್ಷ ಜ್ಞಾನ ಏನಿದೆಯೋ ಇದು ಅಪರೋಕ್ಷದಲ್ಲಿ ಪರಿವರ್ತನೆ. ಪರೋಕ್ಷ ಜ್ಞಾನವು ಅಪರೋಕ್ಷ ಜ್ಞಾನದಲ್ಲಿ ಪರಿವರ್ತನೆ ಆಗುವುದರ ಜೊತೆ ಜೊತೆಗೆ ಈ ವ್ಯವಹಾರ, ಈ ನೀತಿ, ನೈತಿಕತೆ, ಮೌಲ್ಯ ಇತ್ಯಾದಿಗಳು ಇವು ಅಪರೋಕ್ಷ ಆಗಿಬಿಡ್ತಾವೆ ಸ್ವಾಮೀಜಿ. ಮೂರ್ಖರಂತಾರೆ, ಅದು ಪ್ರತ್ಯಕ್ಷವಲ್ಲ, ಪರೋಕ್ಷವಲ್ಲ, ಅಪರೋಕ್ಷವಲ್ಲ, ವ್ಯವಹಾರ ವ್ಯವಹಾರ ಸಂಬಂಧನೇ ಇಲ್ಲ. ಏನ್ ನಡೀತು ನಡಿ, ಸೋನಿಯಾ ಆಸ್ಪತ್ರೆ ಏನ್ ಮೋದಿ ಆಸ್ಪತ್ರೆ ಅನ್ನೋ ವ್ಯವಹಾರ ನಡ್ಕೊಂಡು ಹೋಗೋದು ನಡ್ಕೊಂಡು ಹೋಗ್ತದೆ. ಬಟ್ ಯು ಆರ್ ಆಲ್ರೆಡಿ ಔಟ್. ನೀನು ಕರ್ತೃ ಭೋಕ್ತೃ ಭಾವದಿಂದ ಬಿಡುಗಡೆಯನ್ನು ಹೊಂದ್ಬಿಟ್ಟೀಯ, ಮುಗೀತಷ್ಟೇ. ಹೀಗೆ ವಿಂಗಡಿಸಿ ನೋಡ್ಬೇಕು ಅಂದ್ರೆ ಭಾರಿ ಮುಖ್ಯ ಪ್ರಜ್ಞೆ. ನಾವೇನು ಮಾಡ್ಬೇಕಾಗಿಲ್ಲ, ಈಗ ಇಲ್ಲಿ ಕುತ್ಕೊಂಡಿವಿ, ಈ ಕುತ್ಕೊಂಡ್ರೆ ಅದನ್ನ ವಿಂಗಡಿಸಿ ನೋಡೋ ಕೆಪಾಸಿಟಿ ಬಂದ್ಬಿಟ್ಟು ಸಾಕು. ಪಾಯಿಂಟ್ ಆಚೆಗೆ ಎಲ್ಲವೂ ಮಿಥ್ಯ. ಅಟ್ ಕೆಪಾಸಿಟಿ ಬರಬೇಕು, ಅವಾಗ ಪರೋಕ್ಷವು ಅಪರೋಕ್ಷವು ಕಲಿಯುತ್ತೆ. ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ.